ಎರಡನೇ ವರ್ಗ 1,000ಕ್ಕೆ 10,000 ರಿಂದ 15,000. ಬೆಳ್ತಿಗೆ ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲ್ಗೆ 2,100 ರಿಂದ 2,750 ರೂಪಾಯಿ. ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 2,200 ರಿಂದ 2,850. IR8 ಕ್ವಿಂಟಾಲ್ಗೆ 2,200 ರಿಂದ 2,850 ರೂಪಾಯಿ. ಆಮದು ಭತ್ತ ಕ್ವಿಂಟಾಲ್ಗೆ 1,750 ರಿಂದ 1,850 ರೂಪಾಯಿ. ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 3,650 ರಿಂದ 3,900 ರೂಪಾಯಿ. ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 3,450 ರಿಂದ 3,550. ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 3,550 ರಿಂದ 3,650 ರೂಪಾಯಿ. ಮೆಣಸು ಆಮದು ಕ್ವಿಂಟಾಲ್ಗೆ 15,000 ರಿಂದ 25,000 ರೂಪಾಯಿ. ಕಾಳು ಮೆಣಸು ಕ್ವಿಂಟಾಲ್ಗೆ 38,500 ರಿಂದ 50,500 ರೂಪಾಯಿ. ಗೇರುಬೀಜ ಕಚ್ಚಾ ಕ್ವಿಂಟಾಲ್ಗೆ 8,500 ರಿಂದ 10,000 ರೂಪಾಯಿ. ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 1,300 ರಿಂದ 1,800 ರೂಪಾಯಿ. ಕದಳಿ ಸ್ಥಳೀಯ ಕ್ವಿಂಟಾಲ್ಗೆ 1,800 ರಿಂದ 2,800 ರೂಪಾಯಿ. ಗಾಳಿ ಕ್ವಿಂಟಾಲ್ಗೆ 1,300 ರಿಂದ 1,800 ರೂಪಾಯಿ. ನೇಂದ್ರ ಬಾಳೆ ಕ್ವಿಂಟಾಲ್ಗೆ 3,000 ರಿಂದ 4,200 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಕೆಲವು ಭಕ್ತಿಗೀತೆಗಳು. ಮೊದಲಿಗೆ ವಿದ್ಯಾಭೂಷಣರು ಹಾಡಿರುವ ಗುರು ಮಹಿಪತಿ ವಿಠಲರ ರಚನೆ. ಶಿವ ಶಿವ ಮಹದೇವ ಶಂಕರ ಹರ ಹರ ಮಹದೇವ ಶಂಕರ ಶಿವ ಶಿವ ಮಹದೇವ ಶಂಕರ ಹರ ಹರ ಮಹದೇವ ಶಂಕರ ಶಿವ ಶಿವ ಮಹದೇವ ಶಂಕರ ರಮಣ ವೃಷಭೇಂದ್ರ ವಾಹನ ಸರಸಿ ಜಾರಿ ಮಿತ್ರಾನನ ನಯನ ಗಿರಿಜರಮಣ ವೃಷಭೇಂದ್ರ ವಾಹನ ಸರಸಿ ಜಾರಿ ಮಿತ್ರಾನನ ನಯನ ಶಿವ ಶಿವ ಮಹದೇವ ಶಂಕರ ಹರ ಹರ ಮಹದೇವ ಶಂಕರ ಶಿವ ಶಿವ ಮಹದೇವ ಶಂಕರ ಕರ್ಪೂರ ಗೌರವ ಪಂಚಾನನ ಸರ್ಪಭೂಷಣ ಗಜ ಮದಹರಣ ಕರ್ಪೂರ ಗೌರವ ಪಂಚಾನನ ಸರ್ಪಭೂಷಣ ಗಜ ಮದಹರಣ ಶಿವ ಶಿವ ಮಹದೇವ ಶಂಕರ ಹರ ಹರ ಮಹ ಮಹದೇವ ಶಂಕರ ಶಿವ ಶಿವ ಮಹದೇವ ಶಂಕರ ಚರ್ಮಾಂಬರ ಸುರನದೀಧರ ಗುರುಮಹಿಪತಿ ಸುತ ಭಯಗರ ಕರಿಚರ್ಮಾಂಬರ ಸುರನದೀಧರ ಗುರುಮಹಿಪತಿ ಸುತ ಭಯಗರ ಶಿವ ಶಿವ ಮಹದೇವ ಶಂಕರ ಹರ ಹರ ಮಹದೇವ ಶಂಕರ ಶಿವ ಶಿವ ಮಹದೇವ ಶಂಕರ ಹರ ಹರ ಮಹದೇವ ಶಂಕರ ಶಿವ ಶಿವ ಮಹದೇವ ಶಿವ ಶಿವ ಮಹದೇವ ಶಿವ ಶಿವ ಮಹದೇವ ಶಂಕರ ಪುರಂದರದಾಸರ ಕೀರ್ತನೆ ಹಾಡಿದ್ದಾರೆ ಪಂಡಿತ್ ಉಪೇಂದ್ರ ಭಟ್. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆ ಹೇ ಶ್ರೀನಿವಾಸ ವೆಂಕಟೇಶ, ನಿನ್ನ ನೋಡಿ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಹೇ ಶ್ರೀನಿವಾಸ, ಹೇ ವೆಂಕಟೇಶ, ಹೇ ಶ್ರೀನಿವಾಸ ಧನ್ಯನಾದೆನೋ, ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಪಕ್ಷಿ ವಾಹನ ಲಕ್ಷ್ಮೀ ರಮಣ, ಪಕ್ಷಿ ವಾಹನ ಲಕ್ಷ್ಮೀ ರಮಣ, ಲಕ್ಷ ಬಿಟ್ಟು ನೋಡು ಪಾಂಡವ ಪಕ್ಷ, ಲಕ್ಷ ಬಿಟ್ಟು ನೋಡು ಪಾಂಡವ ಪಕ್ಷ, ಸರ್ವದೈತ ಶಿಕ್ಷ ರಕ್ಷಿಸಲ್ನ ಕಮಲಾಕ್ಷ, ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಹೇ ಶ್ರೀನಿವಾಸ, ಹೇ ವೆಂಕಟೇಶ, ಹೇ ಶ್ರೀನಿವಾಸ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ದೇಶ ದೇಶ ತಿರುಗಿ ನಾನು, ದೇಶ ದೇಶ ತಿರುಗಿ ನಾನು, ಆಶಾಬದ್ಧ ನಾದೆನು ಸ್ವಾಮಿ, ಆಶಾಬದ್ಧ ನಾದೆನು ಸ್ವಾಮಿ, ಆಶಾಬದ್ಧ ನಾದೆನು ಸ್ವಾಮಿ, ಬದ್ಧ ನಾದೆನು ಸ್ವಾಮಿ ದಾಸನು ನಾನಲ್ಲವೇ ಹೇ ಜಗದೀಶ ಶ್ರೀಶ ಶ್ರೀನಿವಾಸ ಧನ್ಯನಾದೆನೋ ನಿನ್ನ ನೋಡಿ ಧನ್ಯನಾದೆನೋ